ಈ ಸೂತ್ರಗಳಲ್ಲಿ ಎಲ್ಲದಕ್ಕಿನ್ನ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಮತೋಲನ ಆಹಾರ ಪೂರೈಕೆ. ಕಾರಣ ಇಷ್ಟೇ, ಇದು ನಮ್ಮ ಹೈನುಗಾರರು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡ್ಕೋಬೇಕು ಅಂತಂದ್ರೆ ಈ ವಿಷಯದಲ್ಲಿ ಮಾತ್ರ ಸಾಧ್ಯತೆ ಇದೆ. ಯಾಕೆಂದ್ರೆ ಅವರು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಮತೋಲನ ಆಹಾರ ಪೂರೈಕೆ ಮಾಡತಕ್ಕಂಥ ವಿಷಯಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು. ಬೇರೊಂದು ವಿಷಯ, ಉದಾಹರಣೆಗೆ ಹಸುಗಳನ್ನ ತಗೊಳ್ಳೋದಾಗಲಿ, ಅವುಗಳ ನಿರ್ವಹಣೆ ವೆಚ್ಚ ಆಗಲಿ, ಅವೆಲ್ಲವೂ ಆದಷ್ಟು ಒಂದೇ ಸಮನಾಗಿರ್ತವೆ. ಆದರೆ ಹೆಚ್ಚಿನ ಲಾಭ ಪಡಿಬೇಕು ಅಂತಂದ್ರೆ ಅವರು ಆಹಾರ ಖರ್ಚಿನಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದೇ ಅವರಿಗೆ ಒಂದು ಉಳಿದಿರತಕ್ಕಂಥ ಮಾರ್ಗೋಪಾಯ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಸುಮಾರು ಈ ಉದ್ಯೋಗದಲ್ಲಿ 70%+ ಹೆಚ್ಚು ಖರ್ಚು ಆಹಾರ ಪೂರೈಕೆಗೆ ಹೋಗ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ರೈತರುಗಳು ಉತ್ತಮವಾಗಿರತಕ್ಕಂಥ ಆಹಾರವನ್ನ ಕಡಿಮೆ ಖರ್ಚಿನಲ್ಲಿ ಪೂರೈಸಿರುವ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ರೈತರಿಗೆ ಸಲಹೆ ನೀಡಬೇಕು ಅಂತ ವಿಷಯ ಅಂದ್ರೆ, ರೈತ ಬಾಂಧವರು ಹಸಿರು ಮೇವುಗಳನ್ನ ಸ್ವಂತವಾಗಿ ವಿವಿಧ ತಳಿಗಳನ್ನ ಹಸಿರು ಮೇವುಗಳು, ಅದರಲ್ಲೂ ಮುಖ್ಯವಾಗಿ ಏಕದಳ ಧಾನ್ಯದ ಮೇವುಗಳನ್ನ ಮತ್ತು ದ್ವಿದಳ ಧಾನ್ಯದ ಮೇವುಗಳನ್ನ ಯಥೇಚ್ಛವಾಗಿ ಬೆಳ್ಕೋಬೇಕು. ಇದರ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ದಾಣಿ ಮಿಶ್ರಣವನ್ನ, ಕಾರಣ ಇಷ್ಟೇ, ಇವತ್ತು ದಾಣಿ ಮಿಶ್ರಣ ಸಾಕಷ್ಟು ಖರ್ಚಾಗುತ್ತೆ. ಹಸಿರು ಮೇವುಗಳಿಂದಲೇ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನು ನಾವು ಸ್ವಂತವಾಗಿ ಬೆಳೆದು ಒದಗಿಸೋದ್ರಿಂದ ಏನಾಗುತ್ತೆ ಅಂದರೆ, ಆ ದಾಣಿ ಮಿಶ್ರಣದ ಮೇವಿನ ಖರ್ಚು ಕಡಿಮೆಯಾಗಿ ರೈತರಿಗೆ ಲಾಭ ಆಗ್ತದೆ. ಇದಲ್ಲದಲೆ ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಹಸಿರು ಮೇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡೋದ್ರಿಂದ ಹಸುವಿನ ಆರೋಗ್ಯದ ದೃಷ್ಟಿಯಿಂದಲೂ ಹಾಲಿನ ಗುಣಮಟ್ಟದ ಉತ್ಪಾದನೆಯ ದೃಷ್ಟಿಯಿಂದಲೂ ರೈತರಿಗೆ ಇದು ಲಾಭದಾಯಕ ಅಂತ ಅನಿಸುತ್ತೆ, ಮತ್ತು ಇದು ವೈಜ್ಞಾನಿಕವಾದಂತಹ ಒಂದು ವಿಷಯ. ಸರ್, ಈಗ ಸಾಕಷ್ಟು ನಮ್ಮ ಕೃಷಿಕರು ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರೂ ಸಹ ಈ ನೀರಾವರಿ ಮಾಡಿ ಹಸಿರು ಮೇವು ಬೆಳ್ಕೊಳಕ್ ಆಗಲ್ಲ ಅಂತಂದ್ರೆ, ಈಗ ಸಾಕಷ್ಟು ಜನ ಇವತ್ತು ಖುಷ್ಕಿ ಭೂಮಿಯಲ್ಲಿ ಬೆಳೆದಂತ ಮೇವುಗಳನ್ನೆಲ್ಲ ಕೂಡಿಟ್ಟು ಅವನ್ನೆಲ್ಲ ಬಳಸಿಕೊಂಡು ಹೈನುಗಾರಿಕೆಯನ್ನ ಮಾಡುವಂತ ಒಂದು ಪ್ರಸಂಗವನ್ನು ನಾವು ನೋಡಿದೀವಿ. ಈಗ ನೀರಾವರಿ ಇಲ್ಲದೇ ಇರತಕ್ಕಂಥ ನಮ್ಮ ಕೃಷಿಕರು ಇವತ್ತು ಹೈನುಗಾರಿಕೆ ಮಾಡ್ಬೇಕಂತಂದ್ರೆ, ಅಂದ್ರೆ ಅವರು ಯಾವ ರೀತಿಯಾದಂತ ಮೇವುಗಳನ್ನ ಹೈನುಗಾರಿಕೆಯಲ್ಲಿ ಬಳಸಬಹುದು ಅಂತ ಹೇಳ್ತೀರಾ? ಈ ವಿಚಾರವಾಗಿ ತಮಗೆ ಹೇಳಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಮೇವಿನ ತಳಿಗಳು ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂತ ಅಂದ್ರೆ ಬರ ನಿರೋಧಕ ಮೇವಿನ ತಳಿಗಳು ಸಹ ಸಾಕಷ್ಟು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ COFS-31 ಅಂತ ಒಂದು ತಳಿ ಬಂದಿದೆ. ಇದು ಬಹು ಕಟಾವಿನ ಮೇವು ಮತ್ತು ಕಡಿಮೆ ನೀರು ಇರ್ತಕ್ಕಂಥ ಸ್ಥಳಗಳಲ್ಲೂ ಸಹ ಬೆಳೆಯಬಹುದು. ಇದಲ್ದಲೆ ರೈತರಿಗೆ ಇನ್ನೂ ಅನೇಕ ಮಾಹಿತಿಗಳಿದೆ. ಅಂದ್ರೆ ಜಲಕೃಷಿ ಮೇವು ಅಂತ ಹೇಳ್ತಾರೆ, ಹೈಡ್ರೋಫೋನಿಕ್ಸ್ ಅಂತ. ಟ್ರೇ ಒಳಗಡೆನೆ ರೈತ ಬಾಂಧವರು ಮೆಕ್ಕೆಜೋಳವನ್ನ ಬಳಸ್ಕೊಂಡು ಕಡಿಮೆ ನೀರಿನಲ್ಲಿ ಮೇವನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ಸೊ ಉದಾಹರಣೆಗೆ, ಈ ಒಂದು ಹಸುವಿಗೆ 8 ಟ್ರೇಗಳನ್ನು ನಾವು ಖರೀದಿ ಮಾಡಿ, ಆ 8 ಟ್ರೇಗಳಲ್ಲಿ ಒಂದೊಂದು ಟ್ರೇ ಒಳಗಡೆ 1 ಕೆಜಿ ಮೆಕ್ಕೆಜೋಳವನ್ನು ನಾವು ಇಟ್ಟುಬಿಟ್ಟು ಕಡಿಮೆ ನೀರಿನಲ್ಲಿ, ಉದಾಹರಣೆಗೆ 1 ಕೆಜಿ ಮೆಕ್ಕೆಜೋಳಕ್ಕೆ ಸುಮಾರು 1/2 ಲೀಟ್ರು ಅಥವಾ 1/4 ಲೀಟ್ರ್ನಷ್ಟು ನೀರಿದ್ರೆ ಸಾಕು. ಈ ರೀತಿ ನಾವು ನೀರನ್ನು ನಾವು ಪ್ರತಿ ದಿವಸ ಸಿಂಪಡಣೆ ಮಾಡಿಕೊಂಡು ಜಲಕೃಷಿ ಮೇವನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಇದಲ್ದಲೆ ಇತ್ತೀಚಿನ ದಿನಗಳಲ್ಲಿ ವರದಾನ ಅಂತಂದರೆ ಈ ಅಜೋಲಾ ಬೆಳವಣೆ. ಈಗ ಅಜೋಲಾ ನೀರಿನ ಮೇಲೆ ಬೆಳೆದರೂ ಸಹ ಅದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ಅವುಗಳಿಗೆ ನಿಗದಿತವಾಗಿರ್ತಕ್ಕಂಥ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಅಜೋಲವನ್ನು ಸಹ ನಾವು ಹಸಿರು ಮೇವಾಗಿ ಅದು ಒಂದು ಒಳ್ಳೆಯ ಆಹಾರ ಸೇರ್ಪಡೆಯಾಗಿ ನಾವು ಇವತ್ತು ಬಳಸಲಿಕ್ಕೆ ಅವಕಾಶ ಇದೆ. ರೈತ ಬಾಂಧವರಿಗೆ ಅನೇಕ ಈ ರೀತಿಯ ತಂತ್ರಜ್ಞಾನಗಳು ನಮ್ಮ ಕೇಂದ್ರದಲ್ಲಿ ಲಭ್ಯವಿದೆ. ಈಗ ಹೇಳಿದ ಹಾಗೆ ಬಹುಮುಖ್ಯವಾಗಿ ಜಲಕೃಷಿ ಮೇವು ಉತ್ಪಾದನೆ, ಅಜೋಲಾ ಉತ್ಪಾದನೆ, ಆಮೇಲೆ COFS-31 ಮೇವಿನ ತಳಿಗಳು ಇವೆಲ್ಲವೂ ಲಭ್ಯ ಇರೋದ್ರಿಂದ ರೈತ ಬಾಂಧವರು ಬೇಸಿಗೆನಲ್ಲೂ ಸಹ ತಮ್ಮ ಹೈನುಗಾರಾಸುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಈಗ ನಮ್ಮ ಕೃಷಿಕರು ಈಗ ಹೈನುಗಾರಿಕೆ ಮಾಡ್ತಾ ಇದಾರಲ್ಲ ಅಂತವ್ರು ಈಗ ಹಸಿಮೇವು ಇಲ್ಲದೆ ಅಂತಂದ್ರೆ ಈ ಹೈನುಗಾರಿಕೆ ಮಾಡಲು ಸಾಧ್ಯ ಇದೆಯಾ ಅಂತ ಹೇಳ್ತೀರಾ? ಹಸಿರು ಮೇವು ಇರೋದ್ರಿಂದ ಏನು ಅನುಕೂಲ ರೈತ ಬಾಂಧವರಿಗೆ ಅಂತಂದ್ರೆ, ಹಸುವಿನ ಆರೋಗ್ಯದ ದೃಷ್ಟಿಯಿಂದ ಮತ್ತು ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಹೆಚ್ಚು ಮಾಡೋ ದೃಷ್ಟಿಯಿಂದ ಹಸಿರು ಮೇವುಗಳು ಬೇಕಾಗುತ್ತದೆ. ಇಲ್ಲ ಅಂದ್ರೂ ಸಹ ನಾವು ಈ ಒಣಮೇವಿನ ಲಭ್ಯತೆ ಇದ್ರೆ ಒಣಮೇವು ಮತ್ತು ದಾಣಿ ಮಿಶ್ರಣವನ್ನು ನಾವು ಬಳಸ್ಕೊಂಡು ಸಹ ಹೈನುಗಾರಿಕೆಯನ್ನು ಮಾಡಬಹುದು. ಆದ್ರೆ ಏನಾಗುತ್ತೆ ಅಂತಂದ್ರೆ ಖರ್ಚು, ಈಗ ದಾಣಿ ಮಿಶ್ರಣದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಈಗ ಹಸಿರು ಮೇವುಗಳಲ್ಲಿ ತಾಜಾ ಪೋಷಕಾಂಶಗಳು ಹೆಚ್ಚಾಗಿ ಸಿಗೋದ್ರಿಂದ ತಿಂಡಿಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ರೈತರಿಗೆ ಅದು ಲಾಭದಾಯಕ ಆಗುತ್ತೆ. ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ನಾವು ಏನಂದ್ರೆ ಒಣಮೇವನ್ನೇ ಬಳಸ್ಕೊಂಡು, ಅಂದರೆ ಈ ಒಣಮೇವಿಗೆ ಇವತ್ತು ಅನೇಕ ತಂತ್ರಜ್ಞಾನಗಳು ಬಂದಿದ್ದಾವೆ. ಒಂದು ಒಣಮೇವನ್ನ ಪೌಷ್ಟೀಕರಣ ಮಾಡಿಕೊಂಡು ಅವುಗಳನ್ನು ರಾಸುಗಳಿಗೆ ನೀಡೋದ್ರಿಂದ ರಾಸುವಿನಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಬಹುದು ಮತ್ತು ಅವುಗಳ ಒಣಮೇವಿನ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಅನೇಕ ತಂತ್ರಜ್ಞಾನಗಳು ಇವತ್ತು ಲಭ್ಯ ಇದ್ದಾವೆ. ಈಗ ಬರೇ ನಾವು ಒಣಮೇವಿಗೆ ಅಷ್ಟೇನೆ ಸೀಮಿತ ಆದ್ರೆ ಈ ಒಂದು ಹೈನುಗಾರಿಕೆಯಲ್ಲಿ ಈಗ ಹಾಲಿನ ಇಳುವರಿ ಹೆಚ್ಚು ಪಡೆಯಕ್ಕಾಗಲ್ಲ. ಹಾಲಿನ ಇಳುವರಿ ನಮಗೆ ಕಡಿಮೆ ಆಯ್ತಂದ್ರೆ ಅಲ್ಲಿ ನಮಗೆ ಆದಾಯನೂ ಕಡಿಮೆ ಆಗುತ್ತಂದ್ರೆ ತಪ್ಪಾಗಲಾರ. ಯೂಶುವಲ್ ಆಗಿ ರೈತರುಗಳ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದಾಗ್ಯೂ ಇವತ್ತಿನ ನಾನು ಈಗಾಗಲೇ ಹೇಳಿದಂಗೆ ಅಜೋಲಾ ಹೈಡ್ರೋಫೋನಿಕ್ಸ್ ಅಂತ ಅಂದರೆ ಜಲಕೃಷಿ ಮೇವು, ಆಮೇಲೆ ಅದರ ಜೊತೆಗೆ ಒಣಮೇವನ್ನು ಪೌಷ್ಟೀಕರಣ ಮಾಡಿ ಕಡಿಮೆ ಪ್ರಮಾಣದ ದಾಣಿ ಮಿಶ್ರಣವನ್ನು ಬಳಸ್ಕೊಂಡು ಸಹ ಹೈನುಗಾರಿಕೆಯನ್ನು ರೈತರು ಮಾಡಲಿಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ಈಗ ಹೆಚ್ಚು ನಮಗೆ ಹೈನುಗಾರಿಕೆಯಲ್ಲಿ ಖರ್ಚು ಬರಬಾರ್ದಪ್ಪ ಅಂತಂದ್ರೆ ಹೈನುಗಾರಿಕೆ ಮಾಡುವಂತಹ ಕೃಷಿಕರು ಈಗ ಹಸಿಮೇವುಗಳನ್ನೆಲ್ಲ ಬೆಳ್ಕೊಂಡ್ರೆ ಈಗ ಹೊರಗಡೆಯಿಂದ ತರಂತ ಈಗ ಭೂಸ ಹಿಂಡಿ ಇವನ್ನೆಲ್ಲ ತರಂತವನ್ನ ಖರ್ಚು ನಾವು ಉಳಿತಾಯ ಮಾಡಬಹುದು ಅಂತ ಹೇಳಿದ್ರ. ಈಗ ಇನ್ನೊಂದು ನಿಟ್ಟಿನಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಈಗ ಹೊರಗಡೆಯಿಂದ ತರದ್ಕಿನ ನಮ್ಮ ಕೃಷಿಕರು ಈ ಹಿಂಡಿ ಭೂಸ ಪೇಣಿ ಇಂಥವನ್ನೆಲ್ಲ ಅಂದ್ರೆ ನಮ್ಮಲ್ಲೇ ಅಂದ್ರೆ ರೈತರು ಏನ್ ಬೆಳ್ಕೊಳ್ತಾರ, ಈಗ ರಾಗಿ ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಹುರುಳಿ ಬೆಳೀತಾರೆ, ಇಂಥ ಒಂದು ಬೆಳೆ ಬೆಳ್ಕೊಂತಾರಲ್ಲ ಅಂತ ರೈತರು ಅಂದ್ರೆ ಅವುಗಳಿಂದ ತಾವೇ ಯಾವ ರೀತಿ ಆಹಾರವನ್ನ ತಯಾರು ಮಾಡಿಕೊಳ್ಬಹುದು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಇದು ಸಾಧ್ಯತೆ ಇದೆ. ಏಕೆಂದ್ರೆ ಈಗ ಮನೆಯಲ್ಲೇ ದಾಣಿ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸಾಧಾರಣವಾಗಿ ರೈತ ಬಾಂಧವರು ತಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಆಗಲಿ, ಜೋಳ, ರಾಗಿ ಈ ತರದ ಇವು ಧಾನ್ಯಗಳ ಗ್ರೂಪ್ ಆಗುತ್ತೆ. ಈಗ ನಾವು ಒಂದು ಸಮತೋಲನ ಆಹಾರವನ್ನು ತಯಾರು ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಧಾನ್ಯಗಳು ಸಹ ಬೇಕು, ಹಿಂಡಿಗಳು ಬೇಕು, ಮತ್ತೆ ಭೂಸ ಬೇಕು. ಈಗ ಇವೆಲ್ಲವೂ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳು. ಇವುಗಳನ್ನು ನಾವು ಈಗ ಕೆಲವು ವಸ್ತುಗಳು ಮನೆಯಲ್ಲೇ ಸಿಗ್ತವೆ, ಇನ್ನು ಕೆಲವು ವಸ್ತುಗಳನ್ನು ನಾವು ಖರೀದಿ ಮಾಡಿಕೊಂಡು ನಾವು ಸಮತೋಲನ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಉದಾಹರಣೆಗೆ ಈಗ ದಾಣಿ ಮಿಶ್ರಣ ತಯಾರು ಮಾಡಬೇಕು ಅಂತಂದ್ರೆ ಧಾನ್ಯಗಳನ್ನು ಸುಮಾರು 30%, ಆಮೇಲೆ ತೌಡುಗಳನ್ನು 35-40%, ಹಾಗೆ ಹಿಂಡಿಗಳನ್ನ 25-30%, ಇದರ ಜೊತೆಗೆ ಒಂದು 2 ಕೆಜಿ ಉಪ್ಪನ್ನ ಹಾಗೂ 3 ಕೆಜಿ ಖನಿಜ ಮಿಶ್ರಣವನ್ನ ನಾವು ಸೇರಿಸಿ 1 ಕ್ವಿಂಟಲ್ ಆಹಾರವನ್ನ ತಯಾರು ಮಾಡಿದ್ರೆ ಇದು ಅತ್ಯಂತ ಸಮತೋಲನ ಆಹಾರ ಆಗುತ್ತೆ. ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸ್ ಅಂತಿರುತ್ತೆ, ಅದರ ಪ್ರಕಾರ ಇದು ಒಳ್ಳೆಯ ಸಮತೋಲನ ಆಹಾರವಾಗಿ ರಾಸುಗಳಿಗೆ ನೀಡಬಹುದು. ಈಗ ಸಾಕಷ್ಟು ನಮ್ಮ ಕೃಷಿಕರು ಅಂದ್ರೆ ಈ ಒಂದು ಹಾಲು ಕೊಡುವಂತಹ ಹಸುಗಳಿಗೆ ಆಗಿರ್ಬೋದು, ಎಮ್ಮೆಗಳಿಗೆ ಆಗಿರ್ಬೋದು, ಅಂದ್ರೆ ಒಣಮೇವು ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ಒಣಮೇವುಗಳನ್ನ ಬಳಸಿದ್ರೆ ಅಲ್ಪ ಮಟ್ಟಿಗೆ ಆದ್ರೆ ನಾವು ಹಾಲಿನ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಈಗ ಸಾಧಾರಣವಾಗಿ ಒಣಮೇವುಗಳಲ್ಲಿ ಸಾರಜನಕದ ಅಂಶ ತುಂಬಾ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ರೈತ ಬಾಂಧವರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಈ ಒಣಮೇವನ್ನ ನೀವು ಸುಮಾರು 1% ಯೂರಿಯಾ, ರಸಗೊಬ್ಬರವಾಗಿ ಬಳಸ್ತಕ್ಕಂಥ ಯೂರಿಯಾವನ್ನ ನಾವು ರಾಸುಗಳಿಗೆ ತಿನ್ಲಿಕ್ಕೆ ಉಪಯೋಗಿಸಬಹುದು. ಇದನ್ನ 1% ಸೊಲ್ಯೂಷನ್ ನಾವು ಒಣ ಹುಲ್ಲು ಮೇಲೆ ಸಿಂಪರಣೆ ಮಾಡಿ ಅದನ್ನ ನಾವು ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣನೂ ಸಹ ತಿನ್ನಿಸ್ಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂದ್ರೆ ಅದನ್ನ ಸುಮಾರು 15-20 ದಿವಸ ಗಾಳಿ ಆಡದೆ ಇರತಕ್ಕಂಥ ಗುಂಡಿಗಳಲ್ಲಿ ಶೇಖರಣೆ ಮಾಡಿಟ್ಟು ನಂತರನೂ ಅವುಗಳಿಗೆ ತಿನ್ನಿಸೋದ್ರಿಂದ ಅನೇಕ ಅನುಕೂಲಗಳಿದೆ. ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಇಲ್ಲಿ ಒಣಮೇವುಗಳು ಸಾರಜನಕ ಕಡಿಮೆ ಇರತಕ್ಕಂಥ ಮೇವುಗಳಾಗಿರೋದ್ರಿಂದ ನಾವು ಯೂರಿಯಾ ಅಂದ್ರೆ ಅವುಗಳಿಗೆ ಸೇರಿಸೋದ್ರಿಂದ ಪ್ರೋಟೀನ್ ಅಂಶ ಮೇವಿನಲ್ಲಿ ಜಾಸ್ತಿ ಆಗುತ್ತೆ. ಅದಲ್ಲದೆ ಈ ಒಣಮೇವಿನ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಸಾರಜನಕ ಇಲ್ಲದೆ ಇದ್ದಾಗ ಈ ಒಣಮೇವು ದೇಹದ ಒಳಗಡೆ ಜೀರ್ಣಕ್ರಿಯೆ ಆಗೋದು ತುಂಬಾ ಕಡಿಮೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಈ ಯೂರಿಯಾವನ್ನು ಸಿಂಪರಣೆ ಮಾಡಿ ನಾವು ಪೌಷ್ಟೀಕರಣ ಮಾಡಬಹುದು. ಇವತ್ತಿನ ದಿನಮಾನದಲ್ಲಿ ಅನೇಕ ಪದ್ಧತಿಗಳು ಈ ಒಣಮೇವನ್ನು ಪೌಷ್ಟೀಕರಣ ಮಾಡಲಿಕ್ಕೆ ಬಂದಿದ್ದಾವೆ. ಇದರ ಜೊತೆಗೆ ಯೂರಿಯಾದ ಜೊತೆಗೆ ಬೇಕಿದ್ರೆ ನೀವು ಅಡಿಗೆ ಉಪ್ಪನ್ನು ಸೇರಿಸ್ಕೋಬಹುದು. ಈಗ ಕೆಲವು ತಂತ್ರಜ್ಞಾನ ಪ್ರಾಡಕ್ಟ್ಸ್ಗಳು ಸಹ ಬಂದಿದ್ದಾವೆ, ಅಂದರೆ ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್. ಉದಾಹರಣೆಗೆ ಎನ್ಜೆಮೆಕ್ಸ್ ಪೌಡರ್ ಅಂತ ಬಂದಿದೆ, ಒಂದು ವಿಟಮಿನ್ ಟಾನಿಕ್ಗಳು ಬಂದಿವೆ. ಇವುಗಳನ್ನು ಸಹ ನೀವು ಸಿಂಪರಣೆ ಒಣಮೇವುಗಳಿಗೆ ಮಾಡಿಕೊಂಡು ರಾಸುಗಳಿಗೆ ಕೊಟ್ಟಿದ್ದಾದರೆ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಹಾಲನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಒಣಮೇವು ಪೌಷ್ಟೀಕರಣ ತುಂಬಾ ಸಹಾಯ ಮಾಡುತ್ತೆ. ಇವತ್ತು ಹೈನುಗಾರಿಕೆಯಲ್ಲಿ ಲಾಭ ತಗೊಳ್ಬೇಕಂತಂದ್ರೆ ಖರ್ಚು ಕಡಿಮೆ ಮಾಡಿಕೊಳ್ಬೇಕು. ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ ಸಾಕಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ, ಆದರೆ ಹಾಲಿನ ಮಾರುಕಟ್ಟೆ ಆಗ್ತಿಲ್ಲ. ಯಾಕೆಂದ್ರೆ ಇದಕ್ಕೆ ಗುಣಮಟ್ಟನೂ ಕಾರಣ ಇದೆ ಮತ್ತು ನಮ್ಮ ಉತ್ಪಾದನಾ ವೆಚ್ಚ ತುಂಬಾ ಜಾಸ್ತಿ ಆಗಿದೆ. ಇವತ್ತು ಪ್ರತಿಯೊಬ್ಬರು ರೈತರ ಉತ್ಪಾದನಾ ವೆಚ್ಚ ನೀವು ಲೆಕ್ಕ ಹಾಕೊಂಡ್ರೆ 25-27 ರೂಪಾಯಿ ಒಂದು ಲೀಟರ್ ಹಾಲು ಉತ್ಪಾದನೆಗೆ ತಗಲ್ತಾ ಇದೆ. ಆದರೆ ವೈಜ್ಞಾನಿಕವಾಗಿ ರೈತರು ಹೈನುಗಾರಿಕೆ ಮಾಡಿದರೆ 12-13 ರೂಪಾಯಿಗಳಿಗೆ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರು ಹೇಗೆ ತಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕು. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ತಂತ್ರಜ್ಞಾನ ಏನಪ್ಪಾ ಅಂದರೆ ಸಮತೋಲನ ಹಸಿರು ಮೇವುಗಳ ಬಳಕೆ, ಮನೆಯಲ್ಲೇ ತಯಾರು ಮಾಡಿದ ದಾಣಿ ಮಿಶ್ರಣಗಳನ್ನು ಬಳಕೆ, ಹಾಗೆ ಒಣಮೇವು ಪೌಷ್ಟೀಕರಣ ಮಾಡ್ತಕ್ಕಂಥದ್ದು, ಅಜೋಲಾವನ್ನು ಬಳಸ್ತಕ್ಕಂಥದ್ದು, ಜಲಕೃಷಿ ಮೇವು, ಇವೆಲ್ಲವೂ ತಂತ್ರಜ್ಞಾನಗಳೇ. ಅಂದರೆ ಸಮಗ್ರ ಹೈನುಗಾರಿಕೆಯ ಒಂದು ವಿಷಯ ಬಂದಾಗ ಈ ಎಲ್ಲ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಂಡು ಮಾಡಿದ್ದೇ ಆದರೆ ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ. ಇದು ಅತ್ಯಂತ ಲಾಭದಾಯಕವಾದಂಥ ಉದ್ಯಮ. ಸರ್, ಈಗೆಲ್ಲ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮ ಕೃಷಿಕರು ಏನಾದರೂ ತರಬೇತಿಗೆ ಬರಬಹುದು ಅಥವಾ ಯಾವುದಾದ್ರೂ ಈ ಒಂದು ಪಶುಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ಕೊಂಡು ಬರಬಹುದು ಅಂದ್ರೆ ಇಲ್ಲಿ ಬಂದಂತ ರೈತರಿಗೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂದ್ರೆ ಏನಾದ್ರೂ ಸಿಮೆಗಳು ಬೆಳ್ಕೊಳಕ್ಕೆ ಏನಾದರೂ ಕೆಲವೊಂದು ಬೀಜಗಳನ್ನ ಕೊಡ್ತಾರೆ, ಆ ರೀತಿ ಏನಾದ್ರೂ ನಿಮ್ಮಲ್ಲಿ ಸೌಲಭ್ಯ ಇದೆಯಾ? ಕೇಳಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮ್ಮ ಕೇಂದ್ರಕ್ಕೆ ಸಾಕಷ್ಟು ಜನ ರೈತ ಬಾಂಧವರು ಮಾಹಿತಿಗೋಸ್ಕರ ಬರ್ತಾರೆ. ಆ ಬಂದಂತ ಸಮಯದಲ್ಲಿ ಅವರು ಮಾಹಿತಿಯನ್ನು ತಗೊಂಡ ನಂತರ ಕೆಲವರು ಅವರಿಗೆ ಈ ಮೇವಿನ ಬಿತ್ತನೆ ಆಗಲಿ, ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಖನಿಜ ಮಿಶ್ರಣ, ವಿಟಮಿನ್ ಟಾನಿಕು, ಮಿನರಲ್ ಮಿಕ್ಸರ್ ಪೌಡರ್ ಇವೆಲ್ಲವನ್ನು ನಮ್ಮ ಕೇಂದ್ರದಲ್ಲಿ ಒಂದು ನಾವೊಂದು ಆಟಿಕ್ ಅಂತ ಒಂದು ಮಾಡಿದ್ವಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೆಂಟರ್ ಅಂತ. ಆ ಒಂದು ಆಟಿಕ್ ಸೆಂಟರ್ ಮುಖಾಂತರ ನಾವು ರೈತ ಬಾಂಧವರಿಗೆ ಉತ್ತಮವಾದ ಮೇವಿನ ತಳಿಗಳು, ಸುಮಾರು ಒಂದು 10-15 ತರದ ಮೇವಿನ ತಳಿಗಳನ್ನು, ಆಮೇಲೆ ರಾಸುಗಳಿಗೆ ಬೇಕಾಗಿರತಕ್ಕಂಥ ಖನಿಜ ಮಿಶ್ರಣದ ಪುಡಿಯನ್ನು, ಆಮೇಲೆ ಹಾಲು ಕರಿತಕ್ಕಂಥ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಟಾನಿಕನ್ನು ನಮ್ಮ ಕೇಂದ್ರದ ಸೆಂಟರ್ನಿಂದ ಒದಗಿಸ್ತಾ ಇದೆ. ಸರ್, ಈಗ ಹೈನುಗಾರಿಕೆಯಲ್ಲಿ ಸಮತೋಲನ ಆಹಾರ ಯಾವ ರೀತಿ ಕೊಡಬೇಕು, ಈ ಒಂದು ಸಮತೋಲನ ಆಹಾರ ಕೊಟ್ಟರೆ ಯಾವ ರೀತಿಯಾದಂತಹ ಒಂದು ಹಾಲಿನ ಇಳುವರಿ ಬರುತ್ತೆ, ಇದರಿಂದ ನಮಗೆ ಲಾಭನೂ ಬರುತ್ತೆ ಅಂತ ಹೇಳಿದ್ರಿ? ಅಂದ್ರೆ ಬರೀ ಇವತ್ತು ನಾವು ಸಮತೋಲನ ಆಹಾರ ಕೊಟ್ಟರೆ ಅಷ್ಟೇ ಸಾಲದ ಆಗಲ್ಲ, ಈಗ ಅದಕ್ಕೆ ತಕ್ಕಂತೆ ನಾವು ಸಮತೋಲನವಾಗಿ ಈ ಒಂದು ನೀರನ್ನು ಕೊಡಬೇಕಾಗುತ್ತೆ. ಅಂದ್ರೆ ನೀರು ಅಂತಂದ್ರೆ ಯಾವ ರೀತಿ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು? ಈಗ ಮಳೆಗಾಲದಲ್ಲಿ, ಬೇಸಿಗೆಕಾಲದಲ್ಲಿ, ಚಳಿಗಾಲದಲ್ಲಿ, ಈಗ ಕೆಲವು ಟೈಮ್ ಎಲ್ಲ ರೈತರು ಒಂದ್ಸಲ ಅಂದ್ರೆ ಬೆಳಗ್ಗೆ ಕುಡಿಸಿದ್ರಂದ್ರೆ ಮತ್ತೆ ಯಾವಾಗ ಕುಡಿಸೋದು, ಈ ತರ ಮಾಡ್ತಾರೆ. ಅಂದ್ರೆ ಇದು ಈ ಒಂದು ಹೈನುಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ. ಈಗ ಸಾಧಾರಣವಾಗಿ 500 ರಾಸುಗಳು ಅತಿ ಹೆಚ್ಚಿಗೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಾಗಿರೋದ್ರಿಂದ ನೀರನ್ನ ಯಾವ ರೀತಿ ಒದಗಿಸಬೇಕು 500 ರಾಸುಗಳಿಗೆ ಅಂತಂದ್ರೆ, ಅದಕ್ಕೆ ಎರಡು ವಿಚಾರ ಇದೆ. ಒಂದು, ಹಸುವಿನ ದೇಹದ ತೂಕಕ್ಕೆ ತಕ್ಕನಾಗೆ ಒದಗಿಸ್ಬೇಕು, ಮತ್ತು ಅದರ ಜೊತೆಗೆ ಅದು ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ನೀರನ್ನು ಒದಗಿಸಬೇಕಾಗುತ್ತೆ. ಮೊದಲನೇದಾಗಿ ಹೇಳೋದಾದ್ರೆ ದೇಹದ ತೂಕಕ್ಕೆ ತಕ್ಕನಾಗೆ ಅಂತಂದ್ರೆ 10% ಆಫ್ ದಿ ಬಾಡಿ ವೈಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ದೇಹ ತೂಕ ಎಷ್ಟಿದೆಯೋ ಅದರ 10%, ಉದಾಹರಣೆಗೆ 400 kg ಇರತಕ್ಕಂಥ ಹಸುವಿಗೆ ಸುಮಾರು 10% ಅಂದ್ರೆ 40 liter ನೀರನ್ನು ತನ್ನ ದೇಹದ ನಿರ್ವಹಣೆಗೆ ನಾವು ಕೊಡಬೇಕಾಗುತ್ತೆ. ಅದರ ಮೇಲ್ಪಟ್ಟು ನಾವು ಈಗ ಹಾಲು ಉತ್ಪಾದನೆಗೆ, ಅಂದ್ರೆ ಉದಾಹರಣೆಗೆ ನಮ್ಮ ಒಂದು ರಾಸು, ಈ 400 kg ಇರತಕ್ಕಂಥ ರಾಸು 10 liter ಹಾಲು ಉತ್ಪತ್ತಿ ಮಾಡ್ತಾ ಇದೆ ಅಂದ್ರೆ, ಪ್ರತಿ ಲೀಟರ್ಗೆ 4 liter ನೀರನ್ನ ನಾವು ಕೊಡಬೇಕಾಗತ್ತೆ ಹಾಲಿಗೆ. ಅಲ್ಲಿಗೆ 40+40 ಅಂದ್ರೆ 80 liter ನೀರನ್ನ ನಾವು ಒಂದು ದಿವಸಕ್ಕೆ 500 ರಾಸಿಗೆ ಒದಗಿಸಬೇಕಾಗುತ್ತೆ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂತಂದ್ರೆ ಈಗ ತಿಂದಂತ ಮೇವು ಸರಿಯಾಗಿ ಜೀರ್ಣ ಆಗಬೇಕು, ಜೀರ್ಣ ಆಗಿ ನಂತರ ಅದು ಎಲ್ಲ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕೆಚಲಿಗೆ ಅದು ತಲುಪಬೇಕು ಅಂತಂದ್ರೆ ನೀರು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತದೆ. ಈಗ ಗುಣಮಟ್ಟದ ನೀರು ಅಂತಂದ್ರೆ ಯಾವ ರೀತಿಯಾದಂತ ನೀರನ್ನ ಕೊಡಬೇಕಾಗುತ್ತೆ? ನಿಜವಾಗ್ಲೂ ಅದರಲ್ಲೂ ಅಷ್ಟವಾಗಿ ಶುದ್ಧವಾದ ನೀರನ್ನ ನಾವು ಕುಡಿಸಬೇಕಾಗುತ್ತೆ. ಕೆಲವು ಟೈಮು ಈಗ ನಿಂತ ನೀರು ಎಲ್ಲಾದರೂ ಅದು ಇನ್ಫೆಕ್ಟೆಡ್ ವಾಟರ್ ಕುಡಿದ್ರೆ ಅದಕ್ಕೂ ರೋಗ ರುಜಿನಗಳು ಬರಲಿಕ್ಕೆ ಅವಕಾಶ ಇರುತ್ತದೆ. ಹಾಗಾಗಿ ನಾವು ಆದಷ್ಟು ಶುದ್ಧವಾದ ನೀರನ್ನ ರಾಸುಗಳಿಗೆ, ನಾವು ಈಗಾಗಲೇ ಹೇಳಿದಂಗೆ ದೇಹದ ತೂಕದ 10% ಮತ್ತು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 4 liter ನೀರಿನಂತೆ ನಾವು ಒದಗಿಸಿದ್ದೆ ಆದರೆ 500 ರಾಸುಗಳು ತುಂಬಾ ಚೆನ್ನಾಗಿ ಹಾಲಿನ ಉತ್ಪಾದನೆಯನ್ನು ಮಾಡ್ತವೆ ಮತ್ತು ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತವೆ. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಹೈನುಗಾರಿಕೆಯಲ್ಲಿ ಸಮತೋಲನವಾಗಿ ಆಹಾರವನ್ನು ನಮ್ಮ ಕೃಷಿಕರು ಯಾವ ರೀತಿ ಪೂರೈಕೆ ಮಾಡಬೇಕು, ಈ ಒಂದು ಆಹಾರ ಮತ್ತು ನೀರಿನ ಮಹತ್ವ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಹೈನುಗಾರಿಕೆಯಲ್ಲಿ ಸಮತೋಲನ ಆಹಾರ ಪೂರೈಕೆಯ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಕಮಲಾ, ಏನ್ ಮಾಡ್ಲಿಕತ್ತೆ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣಪ್ಪನ್ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25 ನವೆಂಬರ್ 15. ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ. ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420233. ಈಗ ಕೇಳಿ ದುರ್ಗದ ಸಿರಿ ಸಂಪತ್ತು ಮರುಪ್ರಸಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರು ಗ್ರಾಹಕರಾದಾಗ ಗಮನಿಸಬೇಕಾದ ಎಚ್ಚರಿಕೆ ಕ್ರಮಗಳು ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಎಚ್ ಹುಲಿರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಹುಲಿರಾಜ್ ಅವರಿಗೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು. ನಮ್ಮ ಈ ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ, ರೈತ ಒಬ್ಬ ಗ್ರಾಹಕನಾದರೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸಿಕೊಡ್ಬೇಕು. ತಮಗೆ ಮೊದಲನೇದ ಪ್ರಶ್ನೆ ಕೇಳಬಹುದಾದ್ರೆ, ನಮ್ಮ ರೈತರು ಯಾವ್ಯಾವ ಸಂದರ್ಭದಲ್ಲಿ ಗ್ರಾಹಕರಾಗ್ತಾರೆ, ಆಗ ಏನು ಒಂದು ಎಚ್ಚರಿಕೆಗಳನ್ನ ಅವರು ವಹಿಸಬೇಕಾಗುತ್ತೆ? ರೈತರು ಮೂಲತಃ ಅವರು ಉತ್ಪಾದಕರು. ಹೌದು. ಆದರೆ ಇವತ್ತಿನ ಬದಲಾದ ಜಾಗತಿಕ ಪರಿಸ್ಥಿತಿ ಒಳಗಡೆ ಸ್ವಾವಲಂಬಿ ಕೃಷಿಯನ್ನು ಮಾಡುವಂತದ್ದು ಬಹಳಷ್ಟು ಕಡಿಮೆ. ಸಾಕಷ್ಟು ವಿಚಾರಗಳಿಗೆ ರೈತರು ಹೊರಗಿನ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತ ಬೇರೆ ಬೇರೆ ಕೃಷಿ ಪರಿಕರಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಹ ಗ್ರಾಹಕರಾಗಿ ಇರ್ತಾರೆ. ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ರೈತರು ಒಂದು ಬೀಜ ಖರೀದಿ ಮಾಡುವಾಗ ಗ್ರಾಹಕರಾಗ್ತಾರೆ. ನಂತರ ರಸಗೊಬ್ಬರ ಅಥವಾ ಯಾವುದೇ ರೀತಿಯ ಗೊಬ್ಬರಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಸಹ ಗ್ರಾಹಕರಾಗ್ತಾರೆ. ನಂತರ ಈ ರಾಸಾಯನಿಕಗಳು ಔಷಧಿಗಳನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಗ್ರಾಹಕರಾಗ್ತಾರೆ. ಇದು ಬಿಟ್ಟು ಉಪಕರಣಗಳನ್ನು ಸಹ ಇವತ್ತು ಏನು ಮಾಡರ್ನೈಸೇಷನ್ ಮೆಕನೈಸೇಷನ್ ಅಂತ ಕರಿತೀವಿ, ಆ ಸಂದರ್ಭದಲ್ಲೂ ಸಹ ಅವರು ಗ್ರಾಹಕರಾಗಿರ್ತಾರೆ. ಗ್ರಾಹಕರಾಗಿ ಅವರು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅವರು ಕೃಷಿಗೆ ಸಂಬಂಧಪಟ್ಟ ಪರಿಕರಗಳನ್ನ ಬಳಸ್ತಾ ಇರೋದ್ರಿಂದ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಏನಾದರೂ ತೊಂದರೆಗಳಾದ್ರೆ ಅವರ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ನಮ್ಮ ದಿನನಿತ್ಯದಲ್ಲಿ ಕೃಷಿ ಇಲಾಖೆಯ ಚಟುವಟಿಕೆಗಳು ನಾವೇನು ನೋಡ್ತಾ ಇದೀವಿ, ಸಾಕಷ್ಟು ಈ ರೀತಿ ರೈತರು ತೊಂದರೆಗೆ ಅನುಭವಿಸ್ತಾರೆ. ಅವರಿಗೆ ಸರಿಯಾದ ದಾಖಲೆಗಳು ಅಥವಾ ಅವ್ರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗಿತ್ತು ಅದು ತಗೊಳ್ಳದೆ ಇರೋದ್ರಿಂದ ಇವತ್ತು ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಬಹಳಷ್ಟು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ರೈತರು ಯಾವುದೇ ಪರಿಕರಗಳನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ ನಾನು ಈ ಮಕ್ಕಳು ಹೇಳ್ತೇನೆ. ಸರ್, ತಾವು ಪರಿಕರಗಳನ್ನ ಖರೀದಿಸಬೇಕಾದ್ರೆ ನಮ್ಮ ರೈತರು ಗ್ರಾಹಕರಾಗ್ತಾರೆ, ಅವಾಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅಂತ ತಾವು ಹೇಳಿದ್ರೆ, ಯಾವ್ಯಾವ ರೀತಿಯ ಪರಿಕರಗಳು ನಾವು ಒಂದೊಂದಾಗಿ ನಾವು ವಿಚಾರ ಮಾಡಬಹುದು? ಸಾಕಷ್ಟು ಹೆಚ್ಚಾಗಿ ಅವರಿಗೆ ಊರ ಒಂದು ಕೃಷಿಯಲ್ಲಿ ಬರುವಂತ ಒಂದು ಖರೀದಿಗಳಂದ್ರೆ ಯಾವ್ಯಾವ ಅಂತೀರಾ? ಬಹಳ ಮುಖ್ಯವಾಗಿ ಮಾತಾಡೋದಾದ್ರೆ ರೈತರಿಗೆ ಬೇಕಾಗುವುದು ಬಿತ್ತನೆ ಬೀಜ. ಈಗ ಮೊದಲೆಲ್ಲ ಬಿತ್ತನೆ ಬೀಜ ಅವರ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ರು. ಇಲ್ಲಿ ಬಿತ್ತನೆ ಬೀಜ ಅಂದ್ರೆ ಎರಡು ರೀತಿ ಬರುತ್ತೆ, ಒಂದು ತಳಿಗಳು, ಇನ್ನೊಂದು ಹೈಬ್ರಿಡ್. ತಳಿಗಳಾದ್ರೆ ಅವರು 3 ವರ್ಷಕ್ಕೊಮ್ಮೆ ಹೊಸದಾಗಿ ಬೀಜಗಳನ್ನ ಖರೀದಿ ಮಾಡಬೇಕು. ಹೈಬ್ರಿಡ್ ತಳಿ ಬೀಜಗಳನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಖರೀದಿ ಮಾಡಬೇಕು. ಅದನ್ನ ಪ್ರತಿ ವರ್ಷ ಏನು ಬೆಳೆದಿದ್ದನ್ನು ಬಳಸುವಂತ ಸಂದರ್ಭ ಇರೋದಿಲ್ಲ. ಸೊ ಈ ಸಮಯದಲ್ಲಿ ಸಾಕಷ್ಟು ಜನ ರೈತರು ಅವ್ರಿಗೆ ಪರಿಚಯ ಇರುವಂತ ಏನು ಕೃಷಿ ಪರಿಕರ ಮಾರಾಟಗಾರದು ಅಂಗಡಿಗಳು ಇರ್ತವೆ, ಅವ್ರ ಹತ್ರ ಹೋಗಿ ಅವ್ರು ಕೊಟ್ಟಿದ್ದ ಬೀಜಗಳನ್ನ ತಗೊಂಡು ಬರ್ತಾರೆ. ಆದ್ರೆ ಎಸ್ಪೆಷಲಿ ಈ ಬೀಜ ಅನ್ನುವಂಥದ್ದು ತರುವಾಗ ಅವ್ರು ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು. ಮೊದಲನೇದಾಗಿ ಏನೇ ಪರಿಕರಗಳನ್ನು ತಗೊಂಡ್ರು ಅವ್ರು ಬಿಲ್ ತಗೋಬೇಕು. ಆ ಬಿಲ್ಲಲ್ಲಿ GST ನಂಬರ್ ನಮೂದಾಗಿರುವಂತ ಒಂದು ಬಿಲ್, ನಗದು ಬಿಲ್ ಅನ್ನ ಅವರು ತಗೋಬೇಕು. ಆ ನಗದು ಬಿಲ್ಲಲ್ಲಿ ಆ ಬೀಜಕ್ಕೆ ಸಂಬಂಧಪಟ್ಟ ವೆರೈಟಿ, ಯಾವ ಕಂಪನಿಗೆ ಸಂಬಂಧಪಟ್ಟಿದ್ದು, ನಂತರ ಅದರ ಲಾಟ್ ನಂಬರ್, ಇದೆಲ್ಲಾನು ಅದ್ರಲ್ಲಿ ನಮೂದಿಸಿ ತಗೋಬೇಕು. ಸುಮ್ನೆ ಏನೋ ಒಂದು ಬಿಲ್ ತಗೊಂಡ್ರೆ ನಾಳೆ ದಿವಸ ಅದು ಏನಕ್ಕೂ ಉಪಯೋಗ ಬರಲ್ಲ. ಬಿತ್ತನೆ ಬೀಜ ವಿಫಲವಾದಂತ ಸಂದರ್ಭದಲ್ಲಿ, ಬಿತ್ತನೆಯಾದ ನಂತರ ಯಾವ್ದೋ ಒಂದು ಕಾರಣಕ್ಕೆ ಬಿತ್ತನೆ ಬೀಜ ಅಥವಾ ಬಿತ್ತನೆ ಬೀಜದ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳಿ ಅದು ಫೇಲ್ ಆಯ್ತಂದ್ರೆ ಅವರಿಗೆ ಈ ಲಾಟ್ ನಂಬರ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆನಲ್ಲಿ ಅವ್ರು ಏನ್ ಬೀಜ ಖರೀದಿ ಮಾಡ್ತಾರೆ ಆ ಪ್ಯಾಕೆಟ್ ನಲ್ಲಿ ಹಿಂದಗಡೆ ಸಹ ಒಂದು ನಮೂದು ಮಾಡಿರ್ತಾರೆ, ಯಾವ ವೆರೈಟಿ, ಅದ್ರ ಜರ್ಮಿನೇಷನ್ ಪರ್ಸೆಂಟೇಜ್ ಎಷ್ಟು ಎಷ್ಟು ಅಂದ್ರೆ ಮೊಳಕೆ ಹೊಡೆಯುವ ಪ್ರಮಾಣ, ನಂತರ ಅದರ ಲಾಟ್ ನಂಬರ್, ಆಮೇಲೆ ಇನ್ನೊಂದು ಆ ಬೀಜ ರಾಸಾಯನಿಕವಾಗಿ ಉಪಚರಿಸಿದ್ಯಾ ಇಲ್ವಾ, ಕೆಮಿಕಲಿ ಟ್ರೀಟೆಡ್ ಅಥವಾ ಸೀಡ್ ಟ್ರೀಟ್ಮೆಂಟ್ ಆಗಿದೆಯೋ ಇಲ್ವೋ, ಈ ತರದೆಲ್ಲ ವಿಚಾರಗಳನ್ನ ಅದ್ರಲ್ಲಿ ಬರೆದಿರ್ತಾರೆ. ರೈತರು ಬಿತ್ತನೆ ಬೀಜ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಇದೆಷ್ಟು ಪಾಯಿಂಟ್ಸ್ ಅನ್ನ ಒಂದ್ಸರಿ ನೋಡಿ ಆ ಬಿಲ್ ಅನ್ನ ಇಟ್ಕೋಬೇಕು. ಆ ಬಿಲ್ ಅನ್ನ ಅಂಗಡಿಯಿಂದ ತಂದ್ಬಿಟ್ಟು ಎಲ್ಲೋ ಕಳೆದು ಬಿಟ್ರೆ ಉಪಯೋಗ ಆಗೋದಿಲ್ಲ. ಅವರ ಪೂರ್ತಿ ಆ ಬೆಳೆ ಕೈಗೆ ಬರುವಂತ ಹಂತದವರೆಗೂ ಆ ಬಿತ್ತನೆ ಬೀಜ ಖರೀದಿ ಮಾಡಿಸಿದ ಬಿಲ್ಲು, ನಂತರ ಆ ಪಾಕೆಟ್, ಆ ಎರಡನ್ನೂ ಅವರು ಇಟ್ಕೊಂಡಿರ್ಬೇಕು. ನಾಳೆ ದಿವಸ ಬಿತ್ತನೆ ಬೀಜ ಏನಾದ್ರೂ ವ್ಯತ್ಯಾಸ ಆದ್ರೆ ಇದೆರಡೂ ದಾಖಲೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಗೊಬ್ಬರ ಖರೀದಿ ಮಾಡಿದಾಗ, ಗೊಬ್ಬರ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಇವತ್ತು 95% ಎಲ್ಲರೂ ರಸಗೊಬ್ಬರಗಳನ್ನ ಖರೀದಿ ಮಾಡೇ ಮಾಡ್ತಾರೆ. ಬಿತ್ತನೆ ಸಮಯ ಶುರುವಾಯಿತು ಅಂದ್ರೆ ಈ ಕಡೆ ಗೊಬ್ಬರದ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಸೊ ಗೊಬ್ಬರ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಗೊಬ್ಬರ ಯಾವುದು ಅಂತ ನೋಡ್ಕೋಬೇಕು. ಒಂದು ಸ್ಟ್ರೈಟ್ ಫರ್ಟಿಲೈಸರ್ ಅಥವಾ ಕಾಂಪ್ಲೆಕ್ಸ್. ಸ್ಟ್ರೈಟ್ ಫರ್ಟಿಲೈಸರ್ ಅಂದ್ರೆ ನಾವು ಯೂರಿಯಾ, ಮ್ಯೂರೇಟ್ ಆಫ್ ಪೊಟಾಶ್ MOP ಅಂತ ಕರಿತೀವಿ, SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಕರಿತೀವಿ. ಇದೆಲ್ಲ ನೇರವಾಗಿ ಗೊಬ್ಬರಗಳು. ಇನ್ನು ಉಳಿದಂತೆ ಕಾಂಪ್ಲೆಕ್ಸ್ಗಳು ಬರ್ತವೆ, 17, 17, 17, ಆಮೇಲೆ 19, 19, 19, 10, 26, 26, ಇದೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳು. ಸೊ ಈ ಗೊಬ್ಬರ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಆ ಗೊಬ್ಬರದ ಚೀಲನ ಒಮ್ಮೆ ಅವರು ಪರಿಶೀಲನೆ ಮಾಡಬೇಕು. ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಫಸ್ಟ್, ಡ್ಯಾಮೇಜ್ ಆಗಿದ್ರೆ ಅದು ಹಾವಿ ಮುಖಾಂತರ ಅದರಲ್ಲಿರುವಂತಹ ಪೋಷಕಾಂಶಗಳು ಲಾಸ್ ಆಗಿರ್ತದೆ ಅಥವಾ ಕ್ವಾಲಿಟಿ ಕಡಿಮೆ ಆಗಿರ್ತದೆ. ಇದರ ಜೊತೆಯಲ್ಲಿ ಅಲ್ಲಿ ಯಾವ ವರ್ಷ ಉತ್ಪಾದನೆ ಮಾಡಿದೀವಿ ಅನ್ನುವಂಥದ್ದು ಒಂದು ಬರ್ದಿರ್ತಾರೆ, ಪ್ರಿಂಟ್ ಮಾಡಿರ್ತಾರೆ. ಅದರ ಜೊತೆಯಲ್ಲಿ ಅದರಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣನೂ ಅಲ್ಲಿ ನಮೂದು ಮಾಡಿರ್ತಾರೆ. 10, 26, 26 ಅಂದ್ರೆ 10% ಸಾರಜನಕ, 26, 26 ರಂಜಕ ಮತ್ತು ಪೊಟ್ಯಾಶ್, ಈ ರೀತಿ ಇರ್ತದೆ. ಅದನ್ನ ಅವರು ನೋಡ್ಕೊಳ್ಬೇಕು. ಆಮೇಲೆ ಬ್ರ್ಯಾಂಡ್ ನೋಡ್ಕೊಳ್ಬೇಕು, ಯಾವ ಬ್ರ್ಯಾಂಡ್, ಯಾವುದೋ ಒಂದು ಕಳಪೆ ಬ್ರ್ಯಾಂಡ್ಗಳಾದ್ರೆ ಮುಂದೆ ಸಮಸ್ಯೆ ಆಗುತ್ತೆ. ಆ ನಂತರ ಯಾವ ತರದ ಗೊಬ್ಬರ, ಒಂದು ರಾಸಾಯನಿಕ ಗೊಬ್ಬರನ ಅಥವಾ ಸಾವಯವ ಗೊಬ್ಬರನ, ಈ ತರದನ್ನು ಅವರು ಗಮನಿಸಬೇಕಾಗುತ್ತೆ. ಆ ನಂತರ ಇಷ್ಟು ದಿವಸ ಏನಾಗ್ತಿತ್ತು, ಸಾಕಷ್ಟು ಜನ ರೈತರಿಗೆ ಇದ್ರ ಮಾಹಿತಿ ಇಲ್ಲ. 2017-18 ಸಾಲಿನವರೆಗೆ ಯಾರು ರೈತರು ಹೋದ್ರು ದುಡ್ಡು ಕೊಟ್ಟರೆ ಗೊಬ್ಬರ ಕೊಡ್ತಾರೆ, ತಗೊಂಡ್ಬರ್ತಾರೆ. ಈಗ ಹಂಗಿಲ್ಲ. ಯಾವುದೇ ನೀವು ಪರಿಕರ ಮಾರಾಟಗಾರರ ಅಂಗಡಿಗಳಿಗೆ ಹೋದ್ರೆ ಅಲ್ಲಿ POS ಮಿಷಿನ್ ಮುಖಾಂತರ ಬಿಲ್ನ ತೆಗೆದು ಗೊಬ್ಬರ ವಿತರಣೆ ಮಾಡುವಂತ ಸಿಸ್ಟಮ್ ತಂದಿದ್ದಾರೆ, ಅಂದ್ರೆ ಪಾಯಿಂಟ್ ಆಫ್ ಸೇಲ್ ಮಿಷನ್. ಅಲ್ಲಿ ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ಆಧಾರ್ ನಂಬರ್ ಕೊಡುವಂತದ್ದು ಕ್ರಮ ಈಗ ನಡೀತಾ ಇದೆ. ಇದು ರೈತರು ಗ್ರಾಹಕರಾಗಿ ಬಹಳಷ್ಟು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತ ಅಂಶ. ಯಾಕಂದ್ರೆ ಅವರು ಆಧಾರ್ ಕಾರ್ಡ್ ತಗೊಂಡು ಹೋಗದೆ ಇದ್ರೆ ಅವ್ರ ಹೆಸರು ಇನ್ನೊಬ್ರು ಯಾರಿಗೋ ಬಿಲ್ ಹಾಕೋದು, ನಾಳೆ ದಿವಸ ಇನ್ನೊಂದೇನೋ ಸಮಸ್ಯೆ ಆದ್ರೆ ಇವ್ರ ತಲೆಗೆ ಅದು ಸುತ್ತಕೊಳ್ಳುವಂತದ್ದು, ಈ ತರದೆಲ್ಲ ಆಗ್ತಾ ಇದೆ. ಹಾಗಾಗಿ ಕಂಪಲ್ಸರಿಯಾಗಿ ಅವರು ಆಧಾರ್ ನಂಬರ್ ನ ತಗೊಂಡು ಹೋಗಿ ಅಂಗಡಿಯಲ್ಲಿ ಕೊಟ್ಟುಬಿಟ್ಟು ಎಷ್ಟು ಗೊಬ್ಬರ ಬೇಕೋ ಅವರ ಜಮೀನಿಗೆ ಅಷ್ಟು ಗೊಬ್ಬರವನ್ನ ಅವರು ತಗೊಳ್ಬೇಕು. ಗೊಬ್ಬರ ಖರೀದಿ ಮಾಡಿದಾಗ ಅವರೇನು ಒಂದು ಬಿಲ್ ತಗೊಂಡದ್ದು, ಆಮೇಲೆ ಚೀಲ ಇಂಥದ್ದೇನಾದರೂ ಅವರು ಹಾಗೆ ಇಡಬೇಕಾಗುತ್ತಾ ಏನಂದ, ಅದ್ರ ಚೀಲ ಏನು ಇಡೋದು ಬೇಕಾಗಿಲ್ಲ. ಅವರು ರಸೀತಿ ಏನು ತಗೊಂಡಿರ್ತಾರಲ್ಲ ಬಿಲ್, ಅದನ್ನ ಅವರು ಪ್ರಿಸರ್ವ್ ಮಾಡ್ಕೋಬೇಕು. ಈಗ ಅದು ಕಳಪೆ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಈಗ ಕಳಪೆ ಅನ್ನುವಂಥದ್ದು ರಸಗೊಬ್ಬರಗಳು ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ಬಹಳಷ್ಟು ಕಡಿಮೆ. ಅದನ್ನ ನಾವು ಕೃಷಿ ಇಲಾಖೆಯಿಂದ ಏನು ಗುಣ ನಿಯಂತ್ರಣ ಯೋಜನೆಯಲ್ಲಿ ಸಾಕಷ್ಟು ಮಾದರಿಗಳನ್ನ ತೆಗೆದು ಲ್ಯಾಬ್ಗಳಿಗೆ ಕಳಿಸ್ಕೊಡ್ತೀವಿ. ಆ ಲ್ಯಾಬ್ ಅಲ್ಲಿ ವಿಶ್ಲೇಷಣೆ ಮಾಡಿದ ನಂತರನೇ ಅದು ಗೊಬ್ಬರ ಯಾವ ಮಟ್ಟದ್ದು ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲೂ ಏನಾಗುತ್ತೆ, ನಾನು ಗಮನಿಸಿರುವಂತಹದ್ದು ಈ ಚೀಲಗಳನ್ನ ಓಪನ್ ಮಾಡಿಡುವಂತದ್ದು, ಒದ್ದೆ ಆಗಿರುವಂತಹ ಜಾಗದಲ್ಲಿ ಇಡುವಂತದ್ದು, ಆಮೇಲೆ ಏರಿಯಾ ತುಂಬಾ ಗಾಳಿಗೆ ಓಪನ್ ಮಾಡಿಡುವಂತದ್ದು, ಈ ತರ ಆದಾಗ ಅದು ಕಡಿಮೆ ಗುಣಮಟ್ಟದ ಗೊಬ್ಬರ ಆಗಿ ಪರಿವರ್ತನೆ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ತರದೆಲ್ಲ ವಿಚಾರಗಳನ್ನ ರೈತರು ಗಮನಿಸಿ, ಬಟ್ ಬಿಲ್ ಮಾತ್ರ POS ಮಿಷಿನ್ ಇಂದ ಕೈಯಲ್ಲಿ ಬರೆಯುವಂತ ಬಿಲ್ನ ಯಾರೂ ಇವತ್ತು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ತಗೋಬಾರ್ದು. ಈ ಚೀಟಿ ಬರ್ಕೊಡ್ತಾರೆ ಬರೀ ಖಾಲಿ ಚೀಟಿ ಬಿಳಿ ಹಾಲೆಯಲ್ಲಿ, ಆ ತರದೆಲ್ಲ ತಗೋಬಾರ್ದು. ಸೊ ಈ ಗೊಬ್ಬರ ಯಾವ ತರ ತಗೋಬೇಕು ಏನು ಅಂತ ಈರೆಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಗೊಬ್ಬರ ತಗೊಳ್ಳುವಂತ ಸಂದರ್ಭದಲ್ಲಿ ಅವರು ಅನುಸರಿಸಿದ್ರೆ ಒಳ್ಳೇದು. ಇನ್ನು ಈ ಕೆಲವು ಯಂತ್ರೋಪಕರಣಗಳನ್ನ ಖರೀದಿ ಮಾಡುವಂತ ಸಂದರ್ಭ ಬರುತ್ತೆ, ಆ ಸಂದರ್ಭದಲ್ಲಿ ಏನು ಗಮನಿಸಬೇಕಾಗುತ್ತೆ? ಈಗ ಯಂತ್ರೋಪಕರಣಗಳಲ್ಲಿ ಏನು ಈ ಟ್ರಾಕ್ಟರ್ ಈ ತರದ ಏನು ವೆಹಿಕಲ್ಸ್ ಸಂಬಂಧಪಟ್ಟಂತೆ ಏನು ಕ್ವಾಲಿಟಿ ಇಶ್ಯೂಸ್ ಬರಲಿಕ್ಕಿಲ್ಲ. ಆದ್ರೆ ಬಿತ್ತನೆ ಮಾಡುವಂತಹ ಉಪಕರಣಗಳು, ಏನು ಗೇಮೆ ಮಾಡುವಂತಹ ಉಪಕರಣಗಳು, ಟ್ರಾಕ್ಟರ್ ಅಟ್ಯಾಚ್ಡ್ ಇಂಪ್ಲಿಮೆಂಟ್ಸ್ ಏನಿರ್ತವೆ ಆ ತರದ್ದು, ಏನು ರೋಟೋವೇಟ್ರು, MB ಪ್ಲೋ, ರಿವರ್ಸಿಬಲ್ MB ಪ್ಲೋ, ಡಿಸ್ಕ್ ಪ್ಲೋ, ಕಲ್ಟಿವೇಟರ್, ಈ ತರದ್ದೆಲ್ಲ ಬರ್ತವೆ. ಈ ತರದ್ದನ್ನೆಲ್ಲ ಕ್ವಾಲಿಟಿ ರೈತರಿಗೆ ಅದು ಅದರ ತೂಕ ಮುಖ್ಯವಾಗಿ, ಉದಾಹರಣೆಗೆ ಒಂದು ಕಲ್ಟಿವೇಟರ್ ಅಂದ್ರೆ 250 kg ತೂಕದ್ದು ಅಂತ ಅದ್ರಲ್ಲಿ ಬಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಅದಕ್ಕಿಂತ ಕಡಿಮೆ ಬಂದ್ರೆ ಅದು ಕ್ವಾಲಿಟಿ ಇರಲ್ಲ. ಆಯ್ತಾ, ಆಮೇಲೆ ಅದಕ್ಕೆ ISI ಸರ್ಟಿಫಿಕೇಟ್ ಮಾರ್ಕ್ ಇರುವಂತದ್ದು ಒಂದು ಚೆಕ್ ಮಾಡ್ಕೋಬೇಕು. ಇದ್ರ ನಂತರ ಆಮೇಲೆ ಈ ಸ್ಪ್ರೇಯರ್ಸ್ ಎಲ್ಲ ಬರ್ತದೆ, ಆ ಸ್ಪ್ರೇಯರ್ಸ್ ಎಲ್ಲ ಬಂದಂತಾಗ ಬ್ಯಾಟ್ರಿ ಏನ್ ಕೆಪಾಸಿಟಿ ಸಂಬಂಧಪಟ್ಟಿದ್ದು, ಬ್ಯಾಟ್ರಿ ಹೇಗೆ ಆಪರೇಟ್ ಮಾಡ್ತಾರೆ, ಅಥವಾ ಬ್ಯಾಟ್ರಿ ಹೊಸಾದ ಅಥವಾ ಹಳೇದ್ ಯೂಸ್ ಮಾಡಿದ್ರ ಅದು ಹಾಕಿದಾರ, ಈ ತರದ್ದೆಲ್ಲಾನು ಅವ್ರು ಒಂದ್ಸರಿ ಚೆಕ್ ಮಾಡಿಕೊಂಡು, ಆಮೇಲೆ ಬಿಲ್ಸ್ನ ಮತ್ತೆ ಬಿಲ್ಸ್ನೇ ಅವರು ಕಂಪಲ್ಸರಿ ಆಗಿ ಇಟ್ಕೊಳ್ಳುವಂತದ್ದು ಕ್ರಮ ಆಗ್ಬೇಕು. ಇದರ ಜೊತೆಯಲ್ಲಿ ಕೀಟನಾಶಕಗಳ ಬಳಕೆ ಮತ್ತು ರಾಸಾಯನಿಕಗಳ ಬಳಕೆ, ಯಾವುದೇ ಇವತ್ತು ಕೃಷಿ ಮಾಡ್ತೀನಿ ಅಂದ್ರೆ ಕೀಟ ಮತ್ತು ರೋಗಗಳಿಗೆ ಸಂಬಂಧಪಟ್ಟಂತೆ ಔಷಧಿಗಳನ್ನ ಹೊಡೆಯುವಂತ ಪದ್ಧತಿ ಎಲ್ಲಾ ರೈತರು ಅನುಸರಿಸ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ಏನು ಮೂರ್ ತರ ಕೆಮಿಕಲ್ಸ್ ಬರ್ತವೆ, ಒಂದು ಕೀಟನಾಶಕಗಳು, ಇನ್ನೊಂದು ಶಿಲೀಂಧ್ರ ನಾಶಕಗಳು, ಇನ್ನೊಂದು ಕಳೆನಾಶಕಗಳು. ಕೀಟನಾಶಕಗಳು ಅಂದ್ರೆ ಬೆಳೆಯನ್ನ ಬಾಧಿಸುವಂತ ಹುಳುಗಳನ್ನ ಸಾಯಿಸೋದಕ್ಕೆ ಬಳಸುವಂತ ಒಂದು ರಾಸಾಯನಿಕ. ಶಿಲೀಂಧ್ರ ನಾಶಕಗಳು ಅಂದ್ರೆ ರೋಗಗಳು, ಉದಾಹರಣೆಗೆ ತುಕ್ಕು ರೋಗ ಬರ್ತದೆ, ಎಲೆ ಚುಕ್ಕೆ ರೋಗ ಬರ್ತದೆ, ಈ ತರದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಶಿಲೀಂಧ್ರ ನಾಶಕಗಳು ಬಳಸ್ತೀವಿ. ಇತ್ತೀಚೆಗಂತೂ ಕಳೆ ತೆಗೆಯಕ್ಕೆ ಸಾಕಷ್ಟು ತೊಂದರೆ ಇದೆ, ಕೂಲಿಯರ್ ಸಿಗಲ್ಲ, ಆ ಕಾರಣಕ್ಕೆ ಕಳೆನಾಶಕಗಳನ್ನ ಅತಿ ಹೆಚ್ಚಿನದಾಗಿ ಇವತ್ತು ಬಳಸ್ತಾ ಇದ್ದಾರೆ. ಸೊ ಈ ಮೂರು ತರದ ಕೆಮಿಕಲ್ನ ಬಳಸ್ತೀವಿ. ಈ ತರದ ಕೆಮಿಕಲ್ ತಗೊಳ್ಳೋಕೆ ಒಂದು ಅಂಗಡಿಗೆ ಹೋದಾಗ ರೈತರು ಗ್ರಾಹಕರಾಗಿ ಮೊದಲು ಅದರ ಬ್ಯಾಚ್ ನಂಬರ್ ನೋಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸಮಯ ಅಂದ್ರೆ ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಎಕ್ಸ್ಪೈರಿ ಡೇಟ್ ಅಂದ್ರೆ ಯಾವ ತಿಂಗಳ ಒಳಗೆ ನಾವು ಅದನ್ನ ಬಳಸಬೇಕು ಅನ್ನುವಂಥದ್ದು. ಇದ್ರ ಜೊತೆನಲ್ಲಿ ಅದರಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ವಿವರಗಳನ್ನು, ಇಂಥ ಕೀಟಗಳಿಗೆ ಇದನ್ನ ಬಳಸಬಹುದು, ಆಮೇಲೆ ಅದರ ಪ್ರಿಕಾಷನ್ಸ್ ಸಹ ಕೊಟ್ಟಿರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇದನ್ನ ನೀವು ಗಮನಿಸ್ಕೋಬೇಕಾಗುತ್ತೆ. ಇದರ ಜೊತೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ತಗೊಂಡ್ರೆ ಅದರ ಹಿಂದೆ ಒಂದು ಕಲರ್ ಮಾರ್ಕಿಂಗ್ ಇರ್ತದೆ, ಒಂದು ಹಸಿರು, ನೀಲಿ, ಹಳದಿ ಮತ್ತು ಕೆಂಪು. ಅಂದ್ರೆ ಇದು ಅದರ ಟಾಕ್ಸಿಸಿಟಿ ಅಂದ್ರೆ ವಿಷದ ಪ್ರಮಾಣವನ್ನು ಸೂಚಿಸುವಂತ ಮಾರ್ಕ್ಗಳು. ಈ ಹಸಿರು ಮತ್ತು ನೀಲಿ ಏನಿದೆಲ್ಲ ಇದು ಸೇಫರ್ ಸೈಡ್, ಅಂದ್ರೆ ತಕ್ಕ ಮಟ್ಟಿಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಸ್ನೇಹಿ ಅಂತಲ್ಲ, ಅದು ಯಾವುದೇ ಒಂದು ಕೀಟನಾಶಕ ತಗೊಂಡ್ರೆ ಅದು ವಿಷನೇ, ಅದು ಕಡಿಮೆ ಪ್ರಮಾಣದ ವಿಷ, ಬೇಗ ಅದು ಡಿಜನರೇಟ್ ಆಗುತ್ತೆ. ಆದ್ರೆ ಕೆಂಪು ಏನಿದೆಯಲ್ಲ ಅತಿ ಹೆಚ್ಚು ವಿಷಕಾರಕ. ಸೊ ಈ ತರದ್ದು ಇದ್ದಾಗ ನಾವು ಮಕ್ಳ ಕೈಗೆ ಸಿಗದಂಗೆ ಎಲ್ಲಿ ಸ್ಟೋರ್ ಮಾಡಬೇಕು, ಹೇಗೆ ಸ್ಟೋರ್ ಮಾಡಬೇಕು, ಈ ತರದ ವಿಚಾರಗಳನ್ನು ಸಹ ನಾವು ಗಮನಿಸಬೇಕು. ಆದ್ರೆ ಇದು ಮೂರು ಪರಿಕರಗಳ ಸಂಬಂಧ ತಗೊಂಡಂತ ಸಂದರ್ಭದಲ್ಲಿ ಅಧಿಕೃತವಾದ ಬಿಲ್ಗಳನ್ನ ಅಧಿಕೃತ ಮಾರಾಟಗಾರರಿಂದ ತಗೊಂಡು ಪೂರ್ತಿ ನಿಮ್ಮ ಬೆಳೆ ಕೈಗೆ ಬರುವವರೆಗೆ ಇದಷ್ಟು ದಾಖಲೆಗಳನ್ನ ಸಂರಕ್ಷಿಸಿ ಇಟ್ಕೊಳ್ಳಬೇಕು. ಒಂದು ವೇಳೆ ಈ ತರ ಏನೋ ತೊಂದರೆ ಆಯ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಖರೀದಿ ಮಾಡಬೇಕಾದ್ರೆ ಏನೋ ಕಳಪೆ ಬೀಜ ಇರ್ಬೋದು ಅಥವಾ ಕಳಪೆ ಗೊಬ್ಬರ ಇರ್ಬೋದು, ಈ ತರ ಅವರ ಒಂದು ಮೋಸಕ್ಕೆ ಒಳಗಾದಾಗ ಯಾರನ್ನ ಸಂಪರ್ಕ ಮಾಡಬೇಕು, ಅದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೋಬೇಕು? ಈ ಹೊಸ ಕಾನೂನುಗಳ ಪ್ರಕಾರ ನಾನು ಹೇಳದಂತ ಇಷ್ಟು ಅವರು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನಗದು ಬಿಲ್ಗಳನ್ನ ಅವರ ಸುಪರ್ದಿಯಲ್ಲಿ ಇದ್ರೆ ನಾಳೆ ದಿವಸ ಬಿತ್ತನೆ ಬೀಜ ಕಳಪೆ ಆಯ್ತು ಅಂತಂದಾಗ ಕೃಷಿ ಇಲಾಖೆಗೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ನಾವು ವಿಜ್ಞಾನಿಗಳನ್ನ ಕರೆಸಿಸ್ಬಿಟ್ಟು ವಿಜ್ಞಾನಿಗಳ ಒಪಿನಿಯನ್ ತಗೊಳ್ತೀವಿ. ಒಪಿನಿಯನ್ ತಗೊಂಡ ನಂತರ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಬಳಸಿದ್ರಿಂದ ಬೆಳೆ ಹಾನಿಯಾಗಿದೆ ಇನ್ನೊಂದಾಗಿದೆ ಅಂತಂದಾಗ ಅವರು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ರಾಸಾಯನಿಕಗಳು ಬಳಸುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾರಿ ನಾನು ಏನ್ ನೋಡಿದೀನಿ ಅಂತಂದ್ರೆ ಈ ಕೀಟನಾಶಕಗಳನ್ನ ಬಳಸುವಂತ ಸಂದರ್ಭದಲ್ಲಿ ಕಳೆನಾಶಕಗಳನ್ನ ಬಳಸುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಕಳೆನಾಶಕಗಳನ್ನ ಹೊಡೆದಿರ್ತಾರೆ, ಆ ಟ್ಯಾಂಕ್ ನ ಸರಿಯಾಗಿ ತೊಳೆದಿರಲ್ಲ, ಮತ್ತೆ ಬೇರೆ ಔಷಧಿ ಹಾಕೊಂಡು ಗಿಡಗಳಿಗೆ ಹೊಡೆದಿರ್ತಾರೆ. ಇನ್ನು ಮೂರು ದಿವಸ ಬಿಟ್ಟು ನೋಡಿದ್ರೆ ಪೂರ್ತಿ ಬೆಳೆನೆ ಒಣಗೋಗಿರುತ್ತೆ. ಇದು ನಮ್ಮ ಅಜಾಗರೂಕತೆಯಿಂದ ಆಗುವಂತ ಸಮಸ್ಯೆಗಳು. ಇದೆಲ್ಲ ಅವೇರ್ನೆಸ್ ಅವ್ರಿಗೂ ಇದ್ರೆ ನಾಳೆ ದಿವಸ ಏನಾದರೂ ತೊಂದರೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಅವ್ರು ಏನು ಖರೀದಿ ಮಾಡಿರ್ತಾರೆ ಅದಕ್ಕೆ ಬಿಲ್ಗಳನ್ನ ಬಿಲ್ಗಳ ಜೊತೆನಲ್ಲಿ ಆ ಬಿಲ್ಲಲ್ಲಿ ಏನೇನು ಅವರು ನಮೂದು ಮಾಡಿರಬೇಕು ಅನ್ನುವಂಥದ್ದು. ಸುಮ್ಮನೆ ಖಾಲಿ ಬಿಲ್ ಕೊಟ್ಟರೆ ಏನು ಉಪಯೋಗ ಆಗೋದಿಲ್ಲ. ಅದರಲ್ಲಿ ಬ್ಯಾಚ್ ನಂಬರ್ ಬರೆದಿರಬೇಕು, ಆ ಕೆಮಿಕಲ್ ಯಾವುದು ಅಂತ ಬರೆದಿರಬೇಕು, ಅಥವಾ ಬೀಜ ಯಾವುದು ಅಂತ ಬರೆದಿರಬೇಕು, ಗೊಬ್ಬರ ಯಾವುದು ಅಂತ ಬರೆದಿರಬೇಕು, ಎಲ್ಲ ವಿವರಗಳಿರುವಂತಹ ಬಿಲ್ಗಳನ್ನ ಅವರು ಇಟ್ಕೊಳ್ಳೋದು ಒಳ್ಳೇದು. ಈ ರೀತಿಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಪಡೀಲಿಕ್ಕೆ ಇಷ್ಟೆಲ್ಲ ಒಂದು ಎಚ್ಚರಿಕೆಯನ್ನ ವಹಿಸಲೇಬೇಕಾಗುತ್ತೆ. ಒಳ್ಳೇದು ಸರ್, ರೈತ ಗ್ರಾಹಕನಾದ್ರೆ ಏನೆಲ್ಲ ಒಂದು ಎಚ್ಚರಿಕೆಗಳನ್ನ ವಹಿಸಬೇಕು, ಏನೆಲ್ಲ ಗಮನಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ರೈತರು ಗ್ರಾಹಕರಾದಾಗ ಗಮನಿಸಬೇಕಾದ ಎಚ್ಚರಿಕೆ ಕ್ರಮಗಳು ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಹೆಚ್ ಹುಲಿರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಕೇಳುಗರೆ, ಇಂದಿನ ಪ್ರಶ್ನೆ ಹೀಗಿದೆ, ಪಿಒಎಸ್ ಇದರ ವಿಸ್ತೃತ ರೂಪ ಏನು? ಪ್ರಶ್ನೆ ಮತ್ತೊಮ್ಮೆ, ಪಿಒಎಸ್ ಇದರ ವಿಸ್ತೃತ ರೂಪ ಏನು? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ನಿಲಯದ ವಿಳಾಸ, ನಿಲಯದ ನಿರ್ದೇಶಕರು ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರು, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ. ನವಣೆ ಅನ್ನು ಆಂಗ್ಲ ಭಾಷೆಯಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಅಂತಾನೂ ಕರೀತಾರೆ. ಈ ನವಣೆ ಒಂದು ಪ್ರಮುಖವಾದ ಸಿರಿಧಾನ್ಯವಾಗಿದ್ದು ಈ ನವಣೆ ಉತ್ಪನ್ನಗಳು ನವಣೆ ರೊಟ್ಟಿ ಅಥವಾ ನವಣೆಯಿಂದ ತಯಾರಿಸತಕ್ಕಂಥ ಅನ್ನ ಇತರೆ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸಲು ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಸಲಹೆ ಮಾಡ್ತಾ ಇರ್ತಾರೆ. ಕಾರಣ ಏನಪ್ಪ ಅಂತಂದ್ರೆ ನವಣೆಯಲ್ಲಿ ಹಲವಾರು ಔಷಧೀಯ ಗುಣಗಳು ಇರೋದು ಕಂಡು ಬಂದಿರುತ್ತದೆ. ಪ್ರಮುಖವಾಗಿ ಈ ನವಣೆ ಬೆಳೆಯು ಸಕ್ಕರೆ ರೋಗ ನಿಯಂತ್ರಣಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ತಾರೆ. ಕಾರಣ ಏನಪ್ಪ ಅಂತಂದ್ರೆ ನವಣೆ ಆಹಾರವನ್ನು ಉಪಯೋಗಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು 70% ಕಡಿಮೆ ಮಾಡಬಹುದಂತ ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಸಕ್ಕರೆ ಕಾಯಿಲೆಗೆ ಅಷ್ಟೇ ಅಲ್ಲದೆ ನವಣೆ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ ಹೃದಯಾಘಾತದ ತೀವ್ರತೆ ಹಾಗೂ ಸಾಧ್ಯತೆ ಸಹ ಕಡಿಮೆ ಮಾಡಬಹುದಂತ ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಅದೇ ರೀತಿ ಈ ನವಣೆ ಬೆಳೆಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಅಂಶ